ಅಲ್ಲದೆ ನಮ್ಮ ಗ್ರಾಮದಲ್ಲಿ ಸಾಲಿ ಹುಡುಗರ ಅಭ್ಯಾಸ ಹೇಗಿರೋದು ಮಂತ್ರಿ ಜಾ? ಏನಾದ್ರೂ ಆದರೆ ನಮ್ಮ ಗ್ರಾಮದಲ್ಲಿ ಸಾಲಿ ಹುಡುಗರ ಅಭ್ಯಾಸ ಬಹು ಚೆನ್ನಾಗಿ ನಡೆದಿರೋ ರಾಜರೇ. ಹೋ ಒಳ್ಳೇದು ನೋಡಿ ಮಂತ್ರಿ ಜಾ, ಹಾಗಾದ್ರೆ ಇದೇ ಪಿಡೆ ಮೇಲೆ ಅಲಂಕರಿಸು ಮಂತ್ರಿ, ನಾನು ಅದರ ಹೋಗಿ ಬರುತ್ತೇನೆ. ಹೇಗಿದ್ರೆ ಹೋಗಿ ಬರುವಂತ ನಾಗರಾಜರೆ. ಹೌದು ಗುಂಪಾಗಿ ಬೈತಾ ತಾವ್ ಹರಿದಾಡಿ ಇಕ ನೋಡಲಾದರೆ ಹೌದು ಹೌದು ಮಂತ್ರೇಶ ಅವ್ರು ಪ್ರಾರ್ಥ ಭಯವಿಲ್ಲ ನಾಗ ಶಂಪಿಗೆ ಇರುವಂತ ಶಾವಂತಿಗೆ ಇಂತಿಂತ ನಾನು ತರದ ಪುಷ್ಪಾದಿಯನ್ನು ನಾನು ಮುಡಿದಿಕೊಂಡಿರುವನು ಹೇಗೆ ನಡೆಯಮ್ಮ ಮಾರಣಿ ಅವ್ರಿ ಮಹಾರಾಣಿ ಅವರೇ, ದೇವರ ಪೂಜೆಯನ್ನು ಮುಗಿದಿರುವುದು ಈಗ ಬೇಗನೆ ನಡೆಯುವಂತಕ್ಕಿನ ಆಗಮ್ಮ. ಆಗಲಿ ಅಮ್ಮ ಮಹಾರಾಣಿ ಅವರೇ, ಅಮ್ಮ ಮಹಾರಾಣಿ ಅವರೇ, ನಾನು ಸ್ವಲ್ಪ ಬೇಡಿಕೊಳ್ಳುವೇನಮ್ಮ. ಅಮ್ಮ ದೇವಿ, ನಾನು ನಿನ್ನ ಜನ್ಮ ಇರೋ ತಲಕಲು ಪೂಜಿಸುವನು, ನಾನು ಮನೆಗೆ ಹೋಗೋ ತಲಕಲು ನನ್ನ ಗಂಡನ ಕಣ್ಣ ಎರಡು ಹೋಗಬೇಕು. ದೇವಾಲಯನ ಗುಡಿಯಲ್ಲಿ ಕುಳಿತುಕೊಳ್ಳಮ್ಮ ಮಹಾರಾಣಿ ಅವರೇ. ಆಗಲಿ ಅಮ್ಮ ದಾಸಮ್ಮ, ಬೇಗನೆ ಬರುವಂತಕ್ಕಿನಾಗಮ್ಮ. ಬೇಗ ನಡೆಯಮ್ಮ. ಏನು ಭದ್ರೇಶ, ಅವೇನು ರಾಜರೇ? ಇಲ್ಲಿ ದೇವಾಲಯ ಗುಡಿಯಲ್ಲಿ ಯಾರು ಹೆಣ್ಣು ಮಕ್ಕಳ ಶಬ್ದ ಪಡ್ತಿರೋದು ಭದ್ರೇಶ? ಏನು ರಾಜರೇ, ದೇವಾಲಯ ಗುಡಿಯಲ್ಲಿ ಸಾವಿರಾರು ಮಂದಿ ಬರುವರು, ಸಾವಿರಾರು ಮಂದಿ ಹೋಗುವರು, ಅದು ಎಲ್ಲ ತೆಗೆದುಕೊಂಡು ನಮಗೆ ಏಕೆ ರಾಜರೇ? ಬೇಗ ಹೋಗ ನಡೆ. ಇಲ್ಲ ಭದ್ರೇಶ, ಮಾಡಿಕೊಂಡು ಬರುತ್ತಾರೆ. ಆಗಲಿ ರಾಜರೇ, ಅಮ್ಮ ಮಾರಣೆಯವರೇ, ಬೇಗ ಬರುತ್ತಲಾಗರಿ. ನೀನು ಬೇಡಪ್ಪ ರಾಜ ಭೂಪಾಲ ಎಂತ ಕಾಲ ನೀನು ಮೋದಿ ನೋಡಿ ತರುಣೇ ಯಾರೇ

ನಾವೇನು ಸುಂದರಿ? ಸತ್ಯವಾಗಿ ನಿನ್ನ ಸತ್ಯವಾದ ಚಂದ್ರಮತಿ ಸತ್ಯವಾಗಿ ಬಿಡಿವೇ ಬಿಡಿ ಅನ್ನೋ ವಚನ ಕೊಟ್ರೆ ನಾನು ನಿನ್ನೋ ಪುತ್ತಿದೇವ. ನೀತಳೆ, ನನ್ನ ಚಿಕ್ಕ ಹೆಂಡತಿ ಬಿಡುವುದು ಯಾವ ಧರ್ಮಶಾಸ್ತ್ರವೇ? ನೀತಳೆ, ನಾವು ಬಿಡುವುದು ಯಾವ ಧರ್ಮಶಾಸ್ತ್ರವು? ಹೌದು, ಈ ಸುಂದರಿ ಆಡ ಮಾತು ನಿಜವು. ನನ್ನ ಬಳಿ ಇರುವಂತಕ್ಕ ಆರು ಮೂರು ಗುಣವನ್ನು ಅಳಿಯಬೇಕಾಯ್ತು. ಏನು ಸುಂದರಿ? ಏನು ಅಣ್ಣ, ನನ್ನ ಬಳಿ ಇರತಕ್ಕಂತ ಆರು ಮೂರು ಗುಣಗಳನ್ನು ಅಳದಿರುವನು. ಬಾ ಸುಂದರಿ ಬಾ, ಹಾಗಾದ್ರೆ ಬೇಗ ನಡೆಯ ಅಣ್ಣ. ಏನು ಸುಂದರಿ, ಬೇಗ ನಮ್ಮ ರಾಜಕೀಯ ಹೋಗ ಮೇಡರಿ. ಯಾರಿಲ್ಲಿ? ನನ್ನ ಪ್ರೇಮಾದ ಮಂತ್ರಿಗೆ ಬೇಗ ಬರ್ಮಾಡರಿ. ಏನು ರಾಜರೇ? ಹಾವೇನು ಮಂತ್ರೇಶ? ಅಮ್ಮ ಕರೆಸಿಕೊಂಡ ವರ್ತಮಾನ ಏನೋದು ಬೇಗ ಹೇಳುವಂತ ನಾಗರಿ. ಏನು ಮಂತ್ರೇಶ ಹೇಳ್ತೀನಿ, ಸ್ವಲ್ಪ ಲಜ್ಜೆ ಕೇಳುವಂತ ನಾಗು. ಮಂತ್ರಿ ಕೇಳು ಮಾತ ಮನೇಶಿ ಮಾರಿ ಸೂರತ ಸುಂದರಿಯೋ ಮಹಾಪ್ರಭು ಕೊಡಿಸಿಕೊಂಡ ಮುರಾರಿಯೋ. ಚಂದ್ರಮತಿ ಬಿಡುವುದು ಯಾವ ಧರ್ಮಶಾಸ್ತ್ರವೋ ನೀಚ. ಹೇಳಾದರೆ ಈ ಮಾತು ಹೋಗಿ ನಮ್ಮ ತಾಯಿಯಾದ ಚಂದ್ರಮತಿಗೆ ತಿಳಿಸುತ್ತೇನೆ. ಏನು ಮಂತ್ರೇಶ, ಇದು ಒಂದು ಮಾತು ಮನ್ನಿಸು ಮಂತ್ರೇಶ. ಓಹೋ, ರಾಜರೂಪ ಒಂದು ಸಪ್ಪಗೆ ಎಲ್ಲ ಬರದು. ಆಗಲಿಲ್ಲಾದರೆ ಇವನ ಮಾತನ್ನು ಮನ್ನಿಸುವೆನು. ಆಗಲಿ ಮಂತ್ರೇಶ, ಬೇಗ ಹೋಗಿ ಬರುವಂತ ನಾನು ಹೋಗಿ ಬರುತ್ತೇನೆ. ರಾಜರೇ ಕೇಳಮ್ಮ ಚಂದ್ರಮ ಡಪ್ಪಿನಾಟ ನಂದಗೋಪಾಲ ಇದುವರೆಗೆ ಕೇಳಿದ್ರಿ.